ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗದಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ. ಬಳಿಕ ರಸಗೊಬ್ಬರ ಕೊರತೆ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಪೋಷಕಾಂಶ ನೀಡುವ ಕ್ರಮ ಕುರಿತು ಮಾಹಿತಿ, ನಂತರ ಜೇನು ಕ್ರಾಂತಿ ಕುರಿತು ಮಾಹಿತಿಯನ್ನ ಕೇಳಬಹುದು. ಈಗ ಮೊದಲು ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮುಂಗಾರಿನ ಮಧ್ಯಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚೆಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಧ್ಯಂತರದಲ್ಲಿ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚೆಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಎ ನದಾಫ್ ಅವರು. ನಮಸ್ಕಾರ ಡಾಕ್ಟರ್ ನದಾಫ್ ಅವರೇ. ನಮಸ್ಕಾರ ಸರ್. ಈಗ ಮುಖ್ಯವಾಗಿ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಧ್ಯಂತರದಲ್ಲಿ ಅಂತ ನಾವು ಹೇಳ್ಬೋದು, ಈ ಒಂದು ಸಮಯದಲ್ಲಿ ಪೋಷಕಾಂಶಗಳನ್ನು ನಾವು ಯಾಕಾಗಿ ನೀಡಬೇಕಾಗತ್ತೆ ಕಾಫಿ ಬೆಳೆಗೆ ಅಂತೀವಿ? ಸರ್, ಸಾಮಾನ್ಯವಾಗಿ ನಾವು ಕಾಫಿ ಬೆಳೆಯನ್ನು ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ನಾವು ಈ ಕಾಫಿ ಬೆಳೆಯನ್ನು ಬೆಳೀತಾ ಇರ್ತೀವಿ. ಈ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚು ಮಳೆಯನ್ನು ಗೋಚರಿಸ್ತೀವಿ. ಇಲ್ಲಿಯ ಮಳೆ ಪ್ರಮಾಣ ಯಾವ ಥರ ಇರುತ್ತೆ ಅಂದರೆ 1400 ರಿಂದ 3400 ಮಿಲಿಮೀಟರ್ವರೆಗೆ ಈ ಮಳೆ ಬೀಳ್ತಾ ಇರ್ತಕ್ಕಂಥ ಈ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಪ್ರತಿ ವರ್ಷ ಇಷ್ಟೊಂದು ಮಳೆ ಬರುವುದರಿಂದ ಈ ಒಂದು ಮಳೆಯ ಪ್ರಮಾಣ ಯಾವ ಥರ ವಿಂಗಡಣೆ ಆಗಿರುತ್ತೆ ಅಂದರೆ ಇದು ಸುಮಾರು 80 ರಿಂದ 130 ದಿನದವರೆಗೆ ಮಳೆ ಇರುತ್ತೆ. ಅಂದರೆ ಒಂದು ದಿನದ ಮಳೆಯ ಪ್ರಮಾಣವನ್ನು ನೋಡೋದಾದರೆ 2.5 ಮಿಲಿಮೀಟರ್ ಪ್ರಮಾಣ, ಅಂದರೆ 80 ರಿಂದ 130 ದಿನದವರೆಗೆ ಈ ಮಳೆ ಬೀಳ್ತಕ್ಕಂಥ ಪ್ರದೇಶ ಇರುವುದರಿಂದ ಇದರಲ್ಲಿಯೂ ಸಹ ನಾವು ನೋಡೋದಾದರೆ ಈ ಒಂದು ಮಳೆ ಯಾವ ತಿಂಗಳಲ್ಲಿ ಹೆಚ್ಚು ಬೀಳುತ್ತೆ ಅನ್ನೋದನ್ನು ನೋಡೋದಾದರೆ ಇದು ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಈ ಸಮಯ. ಈ ಸಮಯದಲ್ಲಿ ಸುಮಾರು ನಮ್ಮ ಕಾಫಿ ಬೆಳೆಗಳು 1 ತಿಂಗಳಿಂದ 1.5 ತಿಂಗಳವರೆಗೆ ಕಾಫಿ ಬೆಳೀತಕ್ಕಂಥ ಮಣ್ಣು ಈ ನೀರಿನಿಂದ ಕೂಡಿಕೊಂಡಿರುತ್ತೆ. ಈ ಮಣ್ಣಿನ ಕಣಗಳಲ್ಲಿ ನೀರು ಇಡುವಾಗ ಸಾಮಾನ್ಯವಾಗಿ ಬೇರೆಗಳಿಗೆ ಅನಾನುಕೂಲ ಪರಿಸ್ಥಿತಿ ನಿರ್ಮಾಣ ಯಾವ ಥರ ಆಗಿರುತ್ತಂದರೆ ಯಾವ ಪೋಷಕಾಂಶಗಳು ಇದ್ದರೂ ಅದನ್ನು ಹೀರ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲ್ಲ ಒಳ್ಳೆಯದು. ಎರಡನೇದಾಗಿ ಈ ಪೋಷಕಾಂಶಗಳು ಇದ್ದರೂ ಸಹ ಅವು ನೀರಿನ ಜೊತೆ ಇಷ್ಟೊಂದು ಹೆಚ್ಚಾಗಿ ಆಗಿರ್ತಕ್ಕಂಥ ಮಳೆಯಲ್ಲಿ ಇದು ಸಾಮಾನ್ಯವಾಗಿ ಹೋಗ್ತಾ ಇರತ್ತೆ. ಅಂದರೆ ಇಳಿಜಾರಿನಲ್ಲಿ ಅಥವಾ ಇದರಲ್ಲಿ ಪೋಷಕಾಂಶಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಡಿಮೆ ಆಗ್ತಾ ಹೋದಂಗೆ ತುಂಬ ದಿನಗಳು ಇರುವುದರಿಂದ ಕಾಫಿ ಗಿಡಕ್ಕೆ ಪೋಷಕಾಂಶಗಳು ಹೀರ್ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಈ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಆಕ್ಸಿಡೇಷನ್ನು ಕಡಿಮೆ ಆಗಿಬಿಡುತ್ತೆ. ಎಲ್ಲ ಮಣ್ಣಿನ ಕೊಲಾಯ್ಡ್ಸ್ಗಳು ಮಣ್ಣಿನ ಕಣಗಳು ಎಲ್ಲ ನೀರಿನಿಂದ ತುಂಬಿದ್ರಿಂದ ಅಲ್ಲಿ ಆಮ್ಲಜನಕ ಕೊರತೆಯನ್ನು ನಾವು ಕಾಣ್ತೀವಿ. ಈ ಆಮ್ಲಜನಕ ಕೊರತೆ ಆದಾಗ ಸಾಮಾನ್ಯವಾಗಿ ಈ ಗಿಡಗಳು ಯಾವ ಪೋಷಕಾಂಶವೂ ಹೀರ್ಕೊಳ್ಳಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಸರ್, ಹಸಿರಾಗಿರ್ತಕ್ಕಂಥ ಎಲೆ ಕ್ರಮೇಣ ಲೈಟ್ ಗ್ರೀನ್ ಆಗತ್ತೆ. ತಿಳಿ ಹಸಿರು ಬಣ್ಣದಿಂದ ಮತ್ತೆ ಹಳದಿ ಬಣ್ಣಕ್ಕೆ ಯೆಲೋ ಕಲರ್ ಆಗ್ತಕ್ಕಂಥ ಸನ್ನಿವೇಶ ಆಗತ್ತೆ. ಒಂದು ಸಾರಿ ಇದು ಸಿವಿಯರ್ ಕಂಡೀಷನ್ ಆದಾಗ ತುಂಬಾ ಎಲೆನೇ ವೈಟ್ ಕಲರ್ ಆಗಿ ಗೋಚರಿಸುತ್ತೆ. ಸಾಮಾನ್ಯವಾಗಿ ಇದನ್ನ ನಾವು ಇಮಿಡ್ ಮಾನ್ಸೂನ್ ಟೈಮಲ್ಲಿ ನಾವು ನೋಡ್ತೇವೆ, ಜುಲೈ ಮತ್ತು ಆಗಸ್ಟ್ ಅಲ್ಲಿ ಮುಂಗಾರಿನ ಮಧ್ಯದಲ್ಲಿ ನೋಡ್ತೀವಿ. ಈ ತರ ಆದಾಗ ವೈಜ್ಞಾನಿಕವಾಗಿ ಹೇಳುವುದಾದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನು ಹೇಳ್ತೀವಿ ಅದು ಎಫೆಕ್ಟ್ ಆಗಿಬಿಡುತ್ತೆ, ಬಹಳಷ್ಟು ತೊಂದರೆ ಆಗುತ್ತೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನು ಮಾಡುತ್ತೆ ಅಂದರೆ ಗಿಡಕ್ಕೆ ಬೇಕಾಗಿರ್ತ ಊಟವನ್ನು ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡತ್ತೆ. ಈ ಒಂದು ಶಕ್ತಿಯನ್ನು ಕಳೆದಾಗ ಪ್ರಸ್ತುತ ವರ್ಷ ಬರ್ತಕ್ಕಂಥ ಬೆಳೆ ಅಫೆಕ್ಟ್ ಆಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಬೇರಿಂಗ್ ವುಡ್ ಅಂತ ಹೇಳ್ತೀವಿ, ಅದೇ ಒಂದು ಬ್ರ್ಯಾಂಚ್ ಅಲ್ಲಿ ನೆಕ್ಸ್ಟ್ ಬೇರಿಂಗ್ ವುಡ್ಡು ಸಹ ಇದಕ್ಕೆ ಅಫೆಕ್ಟ್ ಆಗತ್ತೆ. ಪ್ರಸ್ತುತ ವರ್ಷದ ಬೆಳೆ ಮತ್ತು ನೆಕ್ಸ್ಟ್ ಇಯರ್ ಬರ್ತಕ್ಕಂಥ ಬೆಳೆಯೂ ಸಹ ತೊಂದರೆಗೆ ಅನುಗುಣವಾಗುತ್ತೆ. ಇದರಿಂದ ಕಾಫಿ ಇಳುವರಿಯಲ್ಲಿ ತುಂಬ ನಷ್ಟ ಆಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಸರ್. ಅದ ಕಾರಣಕ್ಕೆ ಈ ಒಂದು ಮಿಡ್ ಮನ್ಸೂನ್ ಅಲ್ಲಿ ಪೋಷಕಾಂಶ ನಿರ್ವಹಣೆ ಅತಿ ಅವಶ್ಯವಾಗಿ ಮಾಡಬೇಕಾಗತ್ತೆ. ಇನ್ನು ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ತಾವೇನು ಹೇಳ್ತಿರಲ್ಲ, ಯಾವ ಸಮಯದಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ನೀಡಬೇಕು ಅಂತೀರಿ ಸರ್? ಇದು ಒಂದು ಸಮಂಜಸವಾದ ಪ್ರಶ್ನೆಯನ್ನು ಕೇಳಿದಿರಿ. ಮೊದಲನೇದಾಗಿ ತಿಳಿದುಕೊಳ್ಳುವ ವಿಷಯ ಏನಂದರೆ, ಸಾಮಾನ್ಯವಾಗಿ ನಾವು ಪ್ರೀ ಮಾನ್ಸೂನ್ ಅನ್ನು ರಾಕ್ ಫಾಸ್ಫೇಟ್ ಅಂತ ಕೊಟ್ಟಿರ್ತೀವಿ, ಸಲ್ಲಿರಂಜಕವನ್ನು ಕೊಟ್ಟಿರ್ತೀವಿ. ಈ ಸಲ್ಲಿರಂಜಕದ ಒಂದು ವಿಶೇಷತೆ ಏನು ಅಂದರೆ, ಮಣ್ಣಿಗೆ ಸೇರಿಸಿದ ತಕ್ಷಣ ಇದು ಮಣ್ಣಿನ ಜೊತೆ ಸಂಯೋಗ ಹೊಂದಿ ಅಲ್ಲಿ ಕೂತ್ಬಿಡುತ್ತೆ. ಇದು 100 ಕೆಜಿ ಏನಾದರೂ ಸಲ್ಲಿರಂಜಕವನ್ನು ನೀವು ನೀಡಿದ್ದೆ ಆದರೆ ಬೆಳಗ್ಗೆ ಸಿಗತಕ್ಕಂಥದ್ದು ಕೇವಲ 10 ಕೆಜಿ ಅಷ್ಟೇ ಪ್ರಮಾಣದಲ್ಲಿ. ಅಂದರೆ ಇದರದ್ದು ಯೂಸ್ ಎಫಿಷಿಯನ್ಸಿ ತುಂಬ ಕಡಿಮೆ ಇರುತ್ತೆ, ಅದು ಮಣ್ಣಿನ ಜೊತೆ ಸಂಯೋಗ ಹೊಂದಿ ಬಂಧಿತ್ವ ಆಗಿಬಿಡುತ್ತೆ. ಈ ಬಂಧಿತ್ವ ಆದಮೇಲೆ ಇದು ಯಾವಾಗಲೂ ನಮ್ಮ ಮಣ್ಣಲ್ಲಿ ಇರುತ್ತೆ, ಇದು ರಿಸರ್ವ್ ಬ್ಯಾಂಕ್ ಇದ್ದ ಹಾಗೆ ನಮಗೆ ಕಾಲಕ್ರಮೇಣವಾಗಿ ಸಿಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಒಂದು ವಿಶೇಷತೆ ಏನಂದರೆ, ಈ ನೈಟ್ರೋಜನ್ ಮತ್ತು ಪೊಟ್ಯಾಶ್ ಅನ್ನತಕ್ಕಂಥ ಅಂಶ ಏನಿದೆ, ಈ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿರುವುದರಿಂದ ಹೆಚ್ಚು ಮಳೆ ಬೀಳ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಇದು ನೀರಿನ ಜೊತೆ ಕೊಚ್ಚಿ ಹೋಗಿರುತ್ತೆ. ಇವೆರಡು ಪೋಷಕಾಂಶಗಳನ್ನು ನಾವು ಅವಶ್ಯವಾಗಿ ಈ ಟೈಮಲ್ಲಿ ಕೊಡಬೇಕಾಗತ್ತೆ. ಅಂದರೆ ಈ ಸಾರಜನಕ ಮತ್ತು ಪೊಟ್ಯಾಷನ್ನ? ಹೌದು ಸರ್. ಈ ಸಾರಜನಕದಲ್ಲಿ ನಾವು ಸಾಮಾನ್ಯವಾಗಿ ಕೊಡುವುದಾದರೆ ಯೂರಿಯಾವನ್ನು ಕೊಡ್ತೀವಿ, ಅಂದರೆ 1 ಬ್ಯಾಗ್ ಯೂರಿಯಾ, ಅದ್ರ ಜೊತೆ 1/2 ಬ್ಯಾಗು MOP ಅಂತ ಹೇಳ್ತೀವಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಹೇಳ್ತೀವಿ. ಆ ಗೊಬ್ಬರವನ್ನು ನಾವು ಈ ಸನ್ನಿವೇಶದಲ್ಲಿ ಕೊಡ್ತೇವೆ. ಅಂದರೆ ಎಷ್ಟು ಪ್ರದೇಶಕ್ಕೆ ಅದು? ಅದು ಪರ್ ಎಕರೆಗೆ 1 ಬ್ಯಾಗ್ ಯೂರಿಯಾ, 1/2 ಬ್ಯಾಗು ಮ್ಯೂರೇಟ್ ಆಫ್ ಪೊಟ್ಯಾಶ್, ಮ್ಯೂರೇಟ್ ಆಫ್ ಪೊಟ್ಯಾಶನ್ನ ಕೊಡ್ತೀವಿ. ಒಂದೊಂದು ಸಾರಿ ಏನು ಮಾಡ್ತೀವಿ, 2 ಬ್ಯಾಗ್ ಅಮೋನಿಯಂ ಸಲ್ಫೇಟು ಮತ್ತು 1 ಬ್ಯಾಗ್ MOPಯನ್ನು ಈ ನಮ್ಮ ರೈತರಿಗೆ ಶಿಫಾರಸನ್ನು ಮಾಡ್ತೀವಿ. ಇಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಯಾವ ಒಂದು ಕಾರಣಕ್ಕಾಗಿ ಈ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟು ಮತ್ತು ಮ್ಯೂರಿಟ್ ಆಫ್ ಪೊಟ್ಯಾಷನ್ ನೀಡಬೇಕು ಅಂತೀರಿ ಸರ್? ನಾವು ಸಾಮಾನ್ಯವಾಗಿ ನೋಡಬೇಕಂದ್ರೆ ಈ ಮಳೆ ಪ್ರಮಾಣ ಒಂದೊಂದು ಪ್ರದೇಶದಿಂದ ಒಂದೊಂದು ವರ್ಷದಿಂದ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿ 1.5 ತಿಂಗಳು ಸಹ ಮಳೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ಮಿಡ್ ಮನ್ಸೂನಲ್ಲಿ ಸ್ವಲ್ಪ ಈ 1-2 ದಿವಸ ಗ್ಯಾಪ್ ಏನೋ ಸಿಗುತ್ತೆ. ಈ ಯೂರಿಯಾ ಹಾಕುವುದ ಉದ್ದೇಶ ಏನಪ್ಪ ಅಂದರೆ, ಇದು ಬೇಗ ಕರಿಗಿ ಗಿಡಗಳಿಗೆ ಸಿಗಲಿ ಅಂತ. 2-4 ದಿವಸ ಏನಾದರೂ ನಮಗೆ ಗ್ಯಾಪ್ ಅನ್ನು ಸಿಗ್ತಾ ಇತ್ತಂದರೆ ಅಮಾನ್ಯವಾಗಿ ನಾವು ಯೂರಿಯಾ ಗೊಬ್ಬರವನ್ನು ಶಿಫಾರಸನ್ನು ಮಾಡ್ತೀವಿ. ಅದೇ ತುಂಬ ಕಂಟಿನ್ಯೂಸ್ ಆಗಿ ಸತತವಾಗಿ ಮಳೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಅಮೋನಿಯಂ ಸಲ್ಫೇಟನ್ನು ಕೊಡ್ತಾ ಇರ್ತೀವಿ. ಯಾಕೆಂದರೆ 1 ದಿವಸ ಗ್ಯಾಪ್ ಇದ್ದಂದರೆ ನಾವು ಅಮೋನಿಯಂ ಸಲ್ಫೇಟನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ ಈ ಯೂರಿಯಾವನ್ನು ಆ ಸಂದರ್ಭದಲ್ಲಿ ಸತತವಾಗಿ ಬರ್ತಕ್ಕಂಥ ಮಳೆಯಲ್ಲಿ ನಾವು ಏನೋ ಯೂರಿಯಾನ ಕೊಟ್ಬಿಟ್ರೆ ಕೊಚ್ಚೋಗ್ಬಿಡುತ್ತೆ, ಕೊಚ್ಚೋಗ್ಬಿಡತ್ತೆ. ಅದು ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಯೂರಿಯಾ ಆ ಟೈಮಲ್ಲಿ ಸುಮಾರು 2-4 ದಿವಸ 5 ದಿವಸ 1 ವಾರವರೆಗೆ ಇದು ಟೈಮ್ ತೊಗೊಳತ್ತೆ. ಯಾಕಂದರೆ ಯೂರಿಯಾ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಗಿಡಗಳಿಗೆ ಸಿಗಲ್ಲ. ಇದು ಯೂರಿಯಾದಿಂದ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಸಾಮಾನ್ಯವಾಗಿ 2-5 ದಿನಗಳು ಬೇಕಾಗತ್ತೆ. ಈ ಟೈಮಲ್ಲಿ ಪೋಷಕಾಂಶಗಳನ್ನು ನೀಡಿದರೆ, ಅಕಸ್ಮಾತ್ ಯೂರಿಯಾನೇ ನೀಡಿಬಿಟ್ರೆ ಕೊಚ್ಚಿ ಹೋಗತಕ್ಕಂಥ ಸಾಮಾನ್ಯ ಹೊರತೆ ನೈಟ್ರೋಜನ್ ಸಿಗಲ್ಲ, ಮತ್ತು ಅದೇ ಥರ ನಮಗೆ ಇಳುವರಿ ಅಂಶ ಆಗುತ್ತೆ ಆಗತ್ತೆ. ಆದ ಕಾರಣ ಏನು ಮಾಡಬೇಕು ಅಂದರೆ, ಆ ಟೈಮಲ್ಲಿ ಸತತವಾಗಿ ಮಳೆ ಬರೋ ಟೈಮಲ್ಲಿ 2 ಬ್ಯಾಗ್ ಅಮೋನಿಯಂ ಸಲ್ಫೇಟನ್ನು ನೀಡಿದ್ದೆ ಆದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಮೋನಿಯಂ ಸಲ್ಫೇಟ್ ನೀಡಬೇಕು ಅಂದರೆ, ಅಮೋನಿಯಾ ಅಂದರೆ NH4 ಅನ್ನೋದು ಅಂಶ, ಇದು ಹೇರಳವಾಗಿ ಗಿಡಗಳು ಹೀರ್ಕೊಳ್ತವೆ. ಆ ಸಮಯದಲ್ಲಿ ಇದು ಅಕಸ್ಮಾತ್ ಈ ಒಂದು ಅಮೋನಿಯಮನ್ನು ಡೈರೆಕ್ಟಾಗಿ ಹೀರ್ಕೊಂಡು ಅಂದರೆ ಕನ್ವರ್ಷನ್ ಬೇಕಾಗಿಲ್ಲ, ಇಲ್ಲಿ ಪರಿವರ್ತನೆ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ಇದು ಹೇರಳವಾಗಿ ಹೀರ್ಕೊಂಡು ಎಲೆಗಳು ಹಸಿರಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಾಗಿ ತನ್ನ ಜೀವನವನ್ನು ನಿರೂಪಣೆ ಮಾಡಿಕೊಂಡು ಇದರ ಪೋಷಕಾಂಶಗಳನ್ನು ಹೀರಿಕೊಂಡು ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಕಾಫಿ ಬಿಡ. ಇನ್ನು ಮ್ಯೂರಿಟ್ ಆಫ್ ಪೊಟ್ಯಾಷನ್ನು ಅವು ಹೀರ್ಕೊಳ್ತವೆ ಅಂದರೆ ನಮ್ಮ ಮಣ್ಣಲ್ಲಿ ಇದು ಕೊಚ್ಚಿ ಹೋಗಿರೋದ್ರಿಂದ ಇದನ್ನು ಹಾಕಿ ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಕಾಫಿ ಬೆಳೆ. ಇನ್ನು ನಮಗೆ ಪ್ರಧಾನ ಪೋಷಕಾಂಶಗಳು ಅಷ್ಟೇ ಮುಖ್ಯನೋ ಅಥವಾ ಲಘು ಪೋಷಕಾಂಶಗಳು ಅಂತ, ಅವುಗಳ ಅವಶ್ಯಕತೆಯೂ ಇರುತ್ತೋ ಈ ಮಧ್ಯ ಮಾನ್ಸೂನ್ನಲ್ಲಿ ಸರ್? ಆ್ಯಕ್ಚುಲಿ ಎಲ್ಲ ಈಗ ನಾವು ಏನು ಹೇಳ್ತೀವಿ ಅಂದರೆ, ಸಾಮಾನ್ಯವಾಗಿ ಎಲ್ಲ ಪೋಷಕಾಂಶಗಳನ್ನು 16 ಪೋಷಕಾಂಶಗಳು ಅಂತ ಹೇಳ್ತೀವಿ. 16 ಪೋಷಕಾಂಶಗಳು ಅವಶ್ಯಕ ಬೇಕು. NPK ಅಂತ ಹೇಳ್ತೀವಿ, ಇದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬೇಕಾಗತ್ತೆ. ಸೆಕೆಂಡರಿ ನ್ಯೂಟ್ರಿಯನ್ಸ್ ಸಲ್ಫರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ, ಇವು ಅದಕ್ಕಿಂತಲೂ ಮಧ್ಯಮ ಪ್ರಮಾಣದಲ್ಲಿ ಬೇಕಾಗತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯನ್ಸ್ ಹೇಳ್ತೀವಿ, ಇದು ಅದಕ್ಕಿಂತಲೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಮ್ಗೆ ಬೆಳೆಗೆ ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರಸ್ತುತ ಸ್ಥಿತಿಯಲ್ಲಿ ಏನು ರೆಕಮೆಂಡ್ ಮಾಡ್ತಾ ಇದ್ದೀವಿ ಅಂದರೆ, 1 ಕೆಜಿ 19 ಆಲ್ ಸಿಂಗಲ್ ಸೂಪರ್ ಫಾಸ್ಫೇಟ್, ಅದು 1 kg. ಪೊಟ್ಯಾಸಿಯಂ ನೈಟ್ರೇಟ್ ಅದು 13.045 ಅಂಶ ಇರತಕ್ಕಂಥ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನ 1 kg ಸೇರಿಸ್ತೀವಿ. ಅದ್ರ ಜೊತೆ ಜಿಂಕ್ ಸಲ್ಫೇಟ್ 500 gram, ಮೆಗ್ನೀಷಿಯಂ ಸಲ್ಫೇಟ್ ಅದು 500 gram, ಬೋರೆಕ್ಸ್ ಅನ್ನ 250 gram, ಪಿರೋಪಿಕ್ಸ್ ಅದನ್ನು 50 ml ಅನ್ನ. ಅದ್ರ ಜೊತೆ ಈ ವೆಟ್ಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಮಿಶ್ರಣ ಮಾಡಿ ಇದನ್ನ 500 liter ನೀರಿನಲ್ಲಿ ಕರಗಿಸಿ 2-3 barrels ಅಂದ್ರೆ ನಾವು ಹೇಳ್ತೀವಿ 500 liter, 500-600 liter ಅನ್ನ ಶಿಫಾರಸನ್ನ ಮಾಡ್ತೀವಿ. ಇದು ಮೈಕ್ರೋನ್ಯೂಟ್ರಿಯನ್ಸ್ ಅನ್ನ ಸದೃಢವಾಗಿ ಮಾಡಿ ಕಾಫಿ ಬೆಳೆಯನ್ನು ಸದೃಢವಾಗಿ ಇಟ್ಕೊಂಡು ಇಳುವರಿನ ಜಾಸ್ತಿ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಇದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳು ಅವಶ್ಯವಾಗಿ ಬೇಕಾಗುತ್ತೆ. ಅಂದ್ರೆ ಫ್ಲಾನೋಫಿಕ್ಸ್ ಅನ್ನು ಕೂಡ ನಾವು ಬೆರೆಸ್ಕೊಂಡು. ಇನ್ನು ಮುಖ್ಯವಾಗಿ ಮಾನ್ಸೂನ್ ನ ಮಧ್ಯದಲ್ಲಿ ಇನ್ನೂ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೆಯದು ಅಂತೀರಿ? ಸಾಮಾನ್ಯವಾಗಿ ನಾವು ನೋಡುವುದಾದರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಮಣ್ಣು ತುಂಬ ಹಸಿಯಾಗಿರುತ್ತೆ, ನೀರೆಲ್ಲ ತುಂಬಿಕೊಂಡಿರುತ್ತೆ, ವೆಟ್ ಪಿಟ್ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಸನ್ನಿವೇಶವನ್ನು ಹೊರಗೆ ಬರಬೇಕಾದ್ರೆ ನಾವು ಡ್ರೈನೇಜ್ ಸಿಸ್ಟಮನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ಬಸಿ ವ್ಯವಸ್ಥೆಯನ್ನು ಮಾಡಬೇಕು. ಆ ರೂಟ್ ಝೋನಿಂದ ನೀರು ನಿಲ್ಲದ ಹಾಗೆ, ಆ ಬೇರು ನೀರಿನಲ್ಲಿ ನಿಲ್ಲದ ಹಾಗೆ ನಾವು ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೇರಿನ ವಲಯದಿಂದ ಹೆಚ್ಚಾದಂತ ನೀರನ್ನ ಬಳಸು ತೆಗೆಯುವಂತ ಅವಶ್ಯವಾಗಿ ಮಾಡಬೇಕಾಗತ್ತೆ ಸರ್. ಅದು ಮುಖ್ಯವಾಗಿ. ಎರಡನೇದಾಗಿ ನಾವು ಹೇಳಿದಾಗೆ 1 bag ಯೂರಿಯಾನ ಕೊಡಬೇಕಾಗತ್ತೆ, ಅದ್ರ ಜೊತೆಗೆ 1/2 bag ಮ್ಯೂರೇಟ್ ಆಫ್ ಪೊಟಾಷ್ ಕೊಡಬೇಕಾಗತ್ತೆ. ಅಕಸ್ಮಾತ್ ಏನಾದ್ರೂ ಜಾಸ್ತಿ ಮಳೆ ಬರುವ ಟೈಮಲ್ಲಿ ಬಿಡುವಿಲ್ಲ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅನ್ನ 2 chilos ಕೊಡಬೇಕು. ತದನಂತರ 1/2 bag ಮ್ಯೂರೇಟ್ ಆಫ್ ಪೊಟಾಷ್ ಅನ್ನ ಸೇರಿಸಬೇಕು. ಇದರ ಜೊತೆಗೆ ಈಗ ಸ್ವಲ್ಪ ಬಿಡುವಿದೆ, ಈ ಟೈಮಲ್ಲಿ ನಾವು ಒಂದು ಸ್ಪ್ರೇಯನ್ನ ಮೈಕ್ರೋನ್ಯೂಟ್ರಿಯಂಟ್ ದ್ರಾವಣವನ್ನು ಶಿಫಾರಸನ್ನ ಮಾಡ್ತೀವಿ ಸರ್. ಇದರಿಂದ ಹೆಚ್ಚು ಇಳುವರಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಅಂದ್ರೆ ಸರಿಯಾದಂಥ ಈ ಕಾಯಿಗಳು ಅಭಿವೃದ್ಧಿಯಾಗುವ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಅದು ಈ ಕಾಫಿ ಇಳುವರಿ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ನಾವು ಹೇಳ್ತಿದ್ದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಈ ಮುಂಗಾರಿನ ಮಧ್ಯದಲ್ಲಿ ಅಥವಾ ಮಿಡ್ ಮಾನ್ಸೂನ್ನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SA ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9480759336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480759336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ಹೇಳ್ತೀವಿ, ಈ ಒಂದು ಸಮಯದಲ್ಲಿ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೂ ಮತ್ತು ನಮ್ಮ ಕಾಫಿ ಬೆಳೆಗಾರರಿಗೆ ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಮುಂಗಾರಿನ ಮಧ್ಯಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ SA ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರು ಕಾಫಿ ಬೆಳೆಗಾರರಿಗೆ ಕೆಲವೊಂದು ಸಲಹೆಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಕಾಫಿ ಬೆಳೆನಲ್ಲಿ ಮಾನ್ಸೂನ್ ಮಧ್ಯದಲ್ಲಿ ಮತ್ತು ಮಾನ್ಸೂನ್ ನಂತರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಬಳಸುವಂಥ ಗೊಬ್ಬರಗಳ ಬಳಕೆಗೆ ಸಂಬಂಧಪಟ್ಟಾಗೆ ಕೆಲವೊಂದು ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ಸದ್ಯದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಜೊತೆಗೆ ಯೂರಿಯಾ, ಡೈಅಮೋನಿಯಂ ಫಾಸ್ಫೇಟು, ಮ್ಯೂರೇಟ್ ಆಫ್ ಪೊಟಾಷ್ ಗೊಬ್ಬರಗಳ ಲಭ್ಯತೆ ಕೂಡ ಮಾರುಕಟ್ಟೆಯಲ್ಲಿ ಕಡಿಮೆ ಇದೆ. ಈ ಸಂದರ್ಭದಲ್ಲಿ ರೈತ ಬಾಂಧವರು ಕಾಫಿ ಬೆಳೆಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋ ಸಂದರ್ಭದಲ್ಲಿ ಗೊಬ್ಬರದ ಬಳಕೆಯ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಸಾರಜನಕ ಮತ್ತು ರಂಜಕ ಹಾಗೆ ಪೊಟ್ಯಾಷ್ ಗೊಬ್ಬರಗಳನ್ನು ಸಂಕೀರ್ಣ ಗೊಬ್ಬರದ ರೂಪದಲ್ಲಿ ಒರಗಿಸೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಈ ಸಂಕೀರ್ಣ ಗೊಬ್ಬರಗಳು ಯಾವ್ಯಾವು ಅಂದರೆ 15-15-15, 16-16-16, 17-17-17 ಮತ್ತು 19-19-19. ಈ ಗೊಬ್ಬರಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಮೂರೂ ಪೋಷಕಾಂಶಗಳು ಕೂಡ ಲಭ್ಯವಾಗ್ತವೆ. ನಾವು ಪ್ರತಿ ಎಕರೆಗೆ 150 kg-200 kg-ನಷ್ಟು ಈ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಈ ಗೊಬ್ಬರದ ಬಳಕೆ ಮುಖ್ಯವಾಗಿ ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲಿರುತ್ತೆ, ಜೊತೆಗೆ ನಮ್ಮ ಕಾಫಿ ಬೆಳೆಯ ಸ್ಥಿತಿಗತಿಯ ಮೇಲೆ ಕೂಡ ಅವಲಂಬಿಸಿರುತ್ತೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೆಚ್ಚು ಮಳೆ ಬೀಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನೇರ ಗೊಬ್ಬರಗಳನ್ನು ಬಳಸಿದರೆ ಆ ನೇರ ಗೊಬ್ಬರದಲ್ಲಿರುವಂಥ ಪೋಷಕಾಂಶಗಳು ಕೊಚ್ಚಿ ಹೋಗುವಂತಹ ಮತ್ತು ಬಸಿದು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಈ ಸಂಕೀರ್ಣ ಗೊಬ್ಬರಗಳನ್ನು ಬಳಸೋದ್ರಿಂದ ಪೋಷಕಾಂಶಗಳ ಬಳಕೆ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಅವು ಕೊಚ್ಚೋಗ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ನಾವು ಸಮತೋಲನ ಪೋಷಕಾಂಶಗಳನ್ನು ಕೊಡೋ ರೀತಿಯಲ್ಲೂ ಕೂಡ ಆಗುತ್ತೆ. ಇದರಿಂದ ನಾವು ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ. ಈ ಸಂಕೀರ್ಣ ಗೊಬ್ಬರಗಳನ್ನು ಬಳಸೋದು ಬಹಳ ಸುಲಭ. ನಾವು ನೇರ ಗೊಬ್ಬರಗಳನ್ನು ತೆಗೆದುಕೊಂಡು ಅವುಗಳನ್ನು ಮಿಶ್ರ ಮಾಡಿ ಆನಂತರ ಈ ಬೆಳೆಗೆ ಬಳಸೋದ್ರ ಬದಲು ನಾವು ಸಂಕೀರ್ಣ ಗೊಬ್ಬರಗಳನ್ನು ಬಹಳ ಸುಲಭವಾಗಿ ಬಳಸಬಹುದು. ಆದರೆ ಒಂದು ವಿಚಾರ ಅಂದರೆ ಈ ಸಂಕೀರ್ಣ ಗೊಬ್ಬರಗಳ ಬೆಲೆ ನಾವು ನೇರ ಗೊಬ್ಬರಗಳಿಗೆ ಹೋಲಿಸಿದರೆ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಈ ವಿಷಯವನ್ನು ಕೂಡ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು. ಈ ಸಂಕೀರ್ಣ ಗೊಬ್ಬರಗಳ ಬಳಕೆ ಜೊತೆಗೆ ರೈತ ಬಾಂಧವರು ಬೇರೆ ಗೊಬ್ಬರಗಳ ಒಂದು ಸಂಯೋಜನೆಯನ್ನು ಕೂಡ ಬಳಸ್ಕೋಬಹುದು. ಈ ಸಂಯೋಜನೆಯನ್ನು ಬಳಸುವಾಗ ಕೂಡ ನಾವು ಮುಖ್ಯವಾಗಿ ಮಣ್ಣು ಪರೀಕ್ಷೆ ಫಲಿತಾಂಶವನ್ನು ಆಧಾರವಾಗಿ ಇಟ್ಕೋಬೇಕಾಗತ್ತೆ. ನಮ್ಮ ಕಾಫಿ ಬೆಳೆಯ ಉತ್ಪಾದಕತೆ ಜೊತೆಗೆ ಗೊಬ್ಬರಕ್ಕೆ ತಗುಲುವಂಥ ವೆಚ್ಚ ಇವನ್ನೆಲ್ಲನೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಈ ನಾಲ್ಕು ಸಂಯೋಜನೆಗಳನ್ನು ಕೂಡ ನಾವು ಪ್ರತಿ ಎಕರೆಗೆ ಬಳಸ್ಕೋಬೇಕಾಗತ್ತೆ. ಇದರಲ್ಲಿ ಮೊದಲನೇ ಸಂಯೋಜನೆ ಅಂದರೆ ಈ ಮಾನ್ಸೂನ್ ನಂತರದ ಪೋಷಕಾಂಶಗಳ ನಿರ್ವಹಣೆಗೆ 100 ಕಿಲೋಗ್ರಾಂನಿಂದ 150 ಕಿಲೋಗ್ರಾಂವರೆಗೆ 20-20-0-13 ಹಾಗೆಯೇ 40-50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಪ್ರತಿ ಎಕರೆಗೆ ಬಳಸ್ಕೋಬೇಕಾಗತ್ತೆ. 20-20-0-13 ಮುಖ್ಯವಾಗಿ ನಾವು ಸಾರಜನಕ, ರಂಜಕ ಮತ್ತು ಗಂಧಕವನ್ನು ಒದಗಿಸಬಹುದು. ಆದ್ದರಿಂದ ಪೊಟ್ಯಾಷನ್ನು ನಾವು ಪ್ರತ್ಯೇಕವಾಗಿ ಬಳಸ್ಕೋಬೇಕಾಗತ್ತೆ. ಇನ್ನು ಎರಡನೇ ಸಂಯೋಜನೆ ಅಂದರೆ 100 ಕಿಲೋಗ್ರಾಂನಿಂದ 125 ಕಿಲೋಗ್ರಾಂನಷ್ಟು 10-26-26 ಇದು ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಒಳಗೊಂಡಿರುತ್ತೆ. ಇದ್ರ ಜೊತೆಗೆ 45 ಕಿಲೋಗ್ರಾಂನಷ್ಟು ಯೂರಿಯಾವನ್ನು ಪ್ರತಿ ಎಕರೆಗೆ ಬಳಸ್ಕೋಬೇಕಾಗತ್ತೆ. ಇನ್ನು ಮೂರನೇ ಸಂಯೋಜನೆ ಅಂದರೆ ಪ್ರತಿ ಎಕರೆಗೆ 45-60 ಕಿಲೋಗ್ರಾಂನಷ್ಟು ಯೂರಿಯಾ, 125-150 ಕಿಲೋಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟು ಅಂದರೆ SSP ಮತ್ತು 40-50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷು ಇವುಗಳನ್ನು ಕೊಡಬೇಕಾಗತ್ತೆ. ಇನ್ನು ನಾಲ್ಕನೇ ಸಂಯೋಜನೆ ಅಂದರೆ 45-60 ಕಿಲೋಗ್ರಾಂನಷ್ಟು ಯೂರಿಯಾ, 100 ಕಿಲೋಗ್ರಾಂನಿಂದ 125 ಕಿಲೋಗ್ರಾಂನಷ್ಟು ಶಿಲಾರಂಜಕ ಅಂದರೆ ರಾಕ್ ಫಾಸ್ಫೇಟು ಮತ್ತು 40-50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷು. ಈ ನಾಲ್ಕು ಸಂಯೋಜನೆಗಳನ್ನು ಕೂಡ ನಾವು ಪ್ರತಿ ಎಕರೆಗೆ ಬಳಸ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಈ ಸಂಕೀರ್ಣ ರಸಗೊಬ್ಬರಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪೋಷಕಾಂಶಗಳನ್ನು ಒಳಗೊಂಡಿರ್ತವೆ. ಈ ಗೊಬ್ಬರಗಳನ್ನು ನಾವು ಮಧ್ಯ ಮಾನ್ಸೂನು ಮತ್ತು ಮಾನ್ಸೂನ್ ನಂತರದ ಬಳಕೆಗೆ ಬಳಸ್ಕೋಬಹುದು. ಮುಖ್ಯವಾಗಿ ಯಾವ್ಯಾವ ಪ್ರದೇಶದಲ್ಲಿ ಮಳೆಯ ಪ್ರಮಾಣ 80 ಅಂಗುಲದಿಂದ 100 ಅಂಗುಲಕ್ಕಿಂತ ಹೆಚ್ಚಿದೆ, ಅಂದರೆ 2,000 ಮಿಲಿಮೀಟ್ರಿಗಿಂತ 2,500 ಮಿಲಿಮೀಟ್ರಿಗಿಂತ ಜಾಸ್ತಿ ಇದೆ, ಹಾಗೆಯೇ ಮಧ್ಯಮ ಪ್ರಮಾಣದ ಮಳೆಯನ್ನು ಹೊಂದಿರುವಂಥ ಪ್ರದೇಶಗಳಲ್ಲಿ ಇಳಿಜಾರು ಹೆಚ್ಚಿದೆ, ಅಲ್ಲಿ ನಾವು ಯೂರಿಯಾ, ಶಿಲಾರಂಜಕ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷ್ ಈ ಒಂದು ಸಂಯೋಜನೆಯ ಗೊಬ್ಬರಗಳನ್ನು ಬಳಸೋದು ಬಹಳ ಮುಖ್ಯ. ಮುಖ್ಯವಾಗಿ ಇಲ್ಲಿ ಆಮ್ಲೀಯ pH ಇರೋದ್ರಿಂದ ನಾವು ಈ ಶಿಲಾರಂಜಕವನ್ನು ಬಳಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಇದರಿಂದ ಪೋಷಕಾಂಶಗಳು ಬಸಿದೋಗೋದನ್ನು, ಕೊಚ್ಚೋಗೋದನ್ನು ನಾವು ತಡೆಗಟ್ಟಬಹುದು. ಜೊತೆಗೆ ಈ ಸಂಯೋಜನೆ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಬಹಳ ಅನುಕೂಲಕರ ಮತ್ತು ಕಡಿಮೆ ವೆಚ್ಚದಾಯಕ ಅಂತ ನಾವು ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಜೇನುಕ್ರಾಂತಿ ಎಂಬುದು ಒಂದು ಹೊಸ ಯುಗದ ಆವಿಷ್ಕಾರ. ಜೇನುಕ್ರಾಂತಿ ವಿಕಾಸದ ಹೊಸ ಮಾರ್ಗವನ್ನು ತೋರಿಸುತ್ತದೆ, ಜೇನು ಕೃಷಿಕರ ಜೀವನ ಶೈಲಿಯನ್ನ ಸುಧಾರಿಸುತ್ತದೆ, ಜೊತೆಗೆ ಇಡೀ ವಿಶ್ವದಲ್ಲಿಯೇ ಜೇನು ಕೃಷಿ ಕ್ಷೇತ್ರದಲ್ಲಿ ಭಾರತವನ್ನ ಗುರುತಿಸುವಂತೆ ಮಾಡಿದೆ. ಭಾರತ ಸರ್ಕಾರವು ಜೇನು ಕೃಷಿಕರ ಆದಾಯವನ್ನು ಹೆಚ್ಚಿಸುವಲ್ಲಿ ಮತ್ತು ಜೇನು ಕೃಷಿಕರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ದೇಶದಲ್ಲಿ ಜೇನು ನೊಣಗಳ ಸಾಕಣೆಯ ಬಗ್ಗೆ

ಈ ಮಿಷನ್ ನಾರಿ ಶಕ್ತಿಯನ್ನು ಇನ್ನೂ ಹೆಚ್ಚು ಸಶಕ್ತ ಮಾಡುವುದರಲ್ಲಿಯೂ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. ಇದುವರೆಗೆ ಮಹಿಳೆಯರ 184 ಸ್ವಯಂ ಸಹಾಯಕ ಸಮೂಹಗಳನ್ನು ಇದರೊಂದಿಗೆ ಸೇರಿಸಿಕೊಳ್ಳಲಾಗಿದೆ. ಈ ರೀತಿಯಲ್ಲಿ ಜೇನು ಕ್ರಾಂತಿ ಪೋರ್ಟಲ್ನಲ್ಲಿ 13,000 ಹೆಚ್ಚಿನ ಜೇನುನೊಣ ಸಾಕುವವರು ಮತ್ತು 21,00,000 ಜೇನು ಹುಳುಗಳ ಕಾಲೋನಿಗಳು ನೋಂದಣಿಯಾಗಿವೆ. ಇಂದು ಭಾರತವು ಪ್ರಾಕೃತಿಕ ಜೇನುತುಪ್ಪದ 6ನೇ ಅತಿ ದೊಡ್ಡ ರಫ್ತು ಮಾಡುವ ದೇಶವಾಗಿದೆ. ಭಾರತವು ಜೇನು ನೊಣಗಳ ಸಾಕಾಣಿಕೆ ಮತ್ತು ಜೇನುತುಪ್ಪ ಉತ್ಪಾದನೆಯ ಕ್ಷೇತ್ರದಲ್ಲಿ ಪ್ರಪಂಚಕ್ಕೆಲ್ಲ ಒಂದು ಉದಾಹರಣೆಯ ರಕ್ಷಕನಂತೆ ಎದುರು ನಿಂತಿದೆ. ಕೆಳಗರಿ ಈಗ ಪೇಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 25,800 ರೂಪಾಯಿ, ಅರಬಿಕಾ ಚೆರಿ 13,000 ರೂಪಾಯಿಯಿಂದ 14,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,500 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 11,300 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಆಹಾರ ಸಂಸ್ಕರಣೆ ಅನುಭವ ಕುರಿತು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಯ ಫಲಾನುಭವಿ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಅಮ್ಮತಿಯ ಬಿಜಿ ಲಾವಣ್ಯರೈ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ವಿರಾಜಪೇಟೆ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ತಾಲೂಕು ಆಡಳಿತಾಧಿಕಾರಿಗ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಎಂಸಿ ಚಂದ್ರಶೇಖರ್ ಅವರ ಮುಂದಾಳತ್ವದಲ್ಲಿ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆ ನಡೆದು ಇದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ ಪೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಜಲಜೀವನ್ ಮಿಷನ್ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂಗೆ ನೋಡಿಕೊಡಗುತ್ತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದು. ಹಾಗೆ ಎಸ್ಎಸ್ಎಲ್ಸಿ ಓದುವ ಮಕ್ಕಳ ಶಿಕ್ಷಣದ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕೂ, ಕಳೆದ ಸಲಕ್ಕಿಂತ ಈ ಸಲ ಒಳ್ಳೆ ಫಲಿತಾಂಶ ನೀಡುವಲ್ಲಿ ಕೆಲಸ ಮಾಡಕ್ಕೂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಜಿಲ್ಲೆನ ಎಲ್ಲಾ ಕಡೆಗಳಲ್ಲಿ ತೀವ್ರ ಆದ ಮಳೆ, ಗಾಳಿ ಮತ್ತು ಆರೆಂಜ್ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ನಾಳೆ ಕೊಡಗು ಜಿಲ್ಲೆನ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆನ ಘೋಷಿಸಿ ಜಿಲ್ಲಾಧಿಕಾರಿಗ ಆದೇಶನ ಹೊರಡಿಸೋಳು. ತಲಕಾವೇರಿ ದೇವಸ್ಥಾನದಲ್ಲಿ ತಾರೀಖು 20ರಂದು ಮಧ್ಯಾಹ್ನ 2 ಗಂಟೆ ಮೇಲೆ ಸ್ವಚ್ಛತೆ ಕೆಲಸದ ಪ್ರಯುಕ್ತ ಸಾರ್ವಜನಿಕ ಭಕ್ತಾದಿಗಳಿಗೆ ಪ್ರವೇಶ ಇಲ್ಲ ತಿಳಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯು ತಿಳಿಸೋಳು. ಫೋನ್ಲಿ ಗೊತ್ತಿಲ್ಲದ ಕರೆಗ ಲಿಂಕ್ಗಳಿಗೆ ಯಾವುದೇ ಉತ್ತರ ನೀಡದೆ ಸೈಬರ್ ವಂಚಕರ ಬಲೆಯಿಂದ ಎಚ್ಚರ ವಹಿಸಕು ಕಣ್ಣು ತಪ್ಪಿ ಮೋಸ ಹೋದರೆ 1930ಗೆ ಕರೆ ಮಾಡಿ ವಂಚಕರಿಗೆ ಕಡಿವಾಣ ಹಾಕುತ್ತೇಳಿ ಅವಾರ್ಡ್ ಸಂಸ್ಥೆನ ಜಿಲ್ಲಾ ಸಂಯೋಜಕರು ಹೊದ್ದೂರು ಗ್ರಾಮದಲ್ಲಿ ನಡೆದ ಜನಸುರಕ್ಷಾ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಕುಶಾಲನಗರ ಶುಂಟಿಕೊಪ್ಪ ಸೋಮರ್ಪೇಟೆ ವಿದ್ಯುತ್ ವಿತರಿಸುವ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಇರದಂದ ತಾರೀಕು 26 ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 5 ಗಂಟೆವರೆಗೆ ಕುಶಾಲನಗರ ಟೌನ್, ನಂಜರಾಯಪಟ್ಟಣ, ಗುಡ್ಡೆಹೊಸೂರು, ಹೆಬ್ಬಾಲೆ, ಕೂಡಿಗೆ, ನಾಕೂರು, ಹಟ್ಟಿಹೊಳೆ, ಗರ್ವಾಲೆ, ಕಾಂಡನಕೊಲ್ಲಿ, ಶುಂಟಿಕೊಪ್ಪ, ಚೆಟ್ಟಳ್ಳಿ, ಅಭ್ಯತ್ಮಂಗಲ, ಹಾನಗಲ್ಲು, ಕಾಜೂರು, ಬಾಣಾವರ, ಐಗೂರು, ಆಲೂಸಿದ್ದಪುರ, ದೊಡ್ಡಮಲ್ತೆ, ಕೂತಿ, ಶಾಂತಳ್ಳಿ, ಬೆಟ್ಟದಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಇಲ್ಲ ತಿಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಕೊಡವ ಸಮಾಜ ಮೈಸೂರು ಇವರ ಕೂಡುಕೂಟಲ್ಲಿ ತಾರೀಕು 23ರ ಹೊತ್ತಾರೆ 9:30 ಗಂಟೆಯಿಂದ ಮೈಸೂರು ಕೊಡವ ಸಮಾಜದಲ್ಲಿ ಕೊಡವ ಮೇರ ಆರಬೇರ ಕಾರ್ಯಕ್ರಮ ನಡೆದಿದೆ. ಕೊಡಗು ಜಿಲ್ಲಾ ಕಂದಾಯ ಇಲಾಖೆಯಲ್ಲಿ ಖಾಲಿರುವ ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕರು ಮತ್ತು ಡಿ ಗ್ರೂಪ್ ಹುದ್ದೆಗೆ ಸೇವನ ಇ ಪ್ರೊಕ್ಯೂರ್ಮೆಂಟ್ ಮುಖಾಂತರ ಟೆಂಡರ್ ಕರೆದಳು. ಜಾಸ್ತಿ ಮಾಹಿತಿನ ಇ ಪ್ರೋಕ್ ಜಾಲತಾಣದ ಮಾಹಿತಿನ ಪಡ್ಕೊಳ್ಳೋಕು. ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸಿಗುವ ಶಿಕ್ಷಣ ಪ್ರಮುಖ ಆದ್ಯತೆಯಲ್ಲಿ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವು ಹೇಳಿಳು. ಅವು ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಹೊಸದಾಗಿ ಶುರುವಾದ ಎಲ್ಕೆಜಿ ಯುಕೆಜಿ ತರಗತಿನ ಉದ್ಘಾಟನೆ ಮಾಡಿ ಮಾತಾಡಿ ಸಮಾಜದ ಒಳ್ಳೆ ಪ್ರಜೆಗಳನ್ನು ರೂಪಿಸುವುದು ಸರ್ಕಾರದ ಆಶಯ, ಗ್ರಾಮೀಣ ಭಾಗದ ಮಕ್ಕ ಇದರ ಪ್ರಯೋಜನ ಪಡ್ಕೊಳ್ಳೋಕುತ್ತ ಹೇಳಿದು. ವಿದ್ಯಾರ್ಥಿಗಳಲ್ಲಿ ಕೃಷಿ ಚಟುವಟಿಕೆ, ರೈತರ ಕೃಷಿ ಬದುಕು, ದೇಶದ ಕೃಷಿ ಜೀವನ ಬಗ್ಗೆ ಅರ್ಥ ಮಾಡಿಕೊಡುವ ನಿಟ್ಟಿನಲ್ಲಿ ಕೆಸರುಗದ್ದೆ ಆಟೋಟಕ ವಿದ್ಯಾರ್ಥಿಗಳಿಗೆ ಕೃಷಿನ ಪರಿಚಯ ಮಾಡಿಕೊಡಕ್ಕೆ ಸಹಾಯ ಆದೇತ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆನ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ ಹೇಳಲು. ಅವು ಕುಶನಗರ, ಕುಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆನ ಇಕೋ ಕ್ಲಬ್ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆನ ಕೂಡುಕೂಟಲ್ಲಿ ವಿದ್ಯಾರ್ಥಿಗಳ ನಡಿಗೆ ಕೃಷಿಯಡೆಗೆ ತೆರಳುವ ಘೋಷವಾಕ್ಯದೊಟ್ಟಿಗೆ ಆಯೋಜನೆ ಮಾಡಿದ ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತಾಡಿ ಮಕ್ಕಳಿಗೆ ಕೃಷಿ ಪಾಠದ ಬಗ್ಗೆ ತಿಳಿಸುವುದು ಹೆಮ್ಮೆನ ಸಂಗತಿ, ರೈತರ ಕೃಷಿ ಪದ್ಧತಿ ಬಗ್ಗೆ ವಿದ್ಯಾರ್ಥಿಗಳ ಸ್ವಂತ ಅನುಭವ ಪಡೆಯಕ್ಕೆ ಇದು ಸಹಾಯ ಆದೆ ಅಂತ ಹೇಳಿದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, 3 ತಾಲೂಕುಗಳ ಯುವ ಒಕ್ಕೂಟ ಮತ್ತು ಶ್ರೀಕೃಷ್ಣ ಯೂತ್ ಕ್ಲಬ್ ಅಯ್ಯಂಗೇರಿ ಇವರ ಕೂಡುಕೂಟಲ್ಲಿ 33ನೇ ವರ್ಷದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಪೈಪೋಟಿ ಜಂಬರ ತಾರೀಕು 23ರಂದು ಹೊತ್ತಾರೆ 9 ಗಂಟೆಗೆ ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಮತ್ತು ಅನು ಅವರ ಗದ್ದೆಯಲ್ಲಿ ನಡೆದಿದೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲ್ಲಿ ಸಾಮಾಜಿಕ ಕ್ರಾಂತಿಯ ಹರಿಕಾರ, ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಹುಟ್ಟಿದ ದಿನಾಚರಣೆ ಜಂಬರ ತಾರೀಕು 20ರಂದು ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕೊಡಗು ಪತ್ರಕರ್ತರ ಸಂಘ ಮತ್ತು ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಕೂಡುಕೂಟಲ್ಲಿ ನಾಳೆ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕುಶಾಲನಗರದ ಗೌಡ ಸಮಾಜದ ಸಭಾಬಡಲಿ ಹೊತ್ತಾರೆ 10:30 ಗಂಟೆಗೆ ಆಯೋಜನೆ ಮಾಡಲು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿಗೆ 6ನೇ ತರಗತಿಗೆ ಆನ್ಲೈನ್ಲಿ ಅರ್ಜಿನ ಕರೆದಳು. ಅರ್ಜಿ ಹಕ್ಕಿಗೆ ತಾರೀಕು 27ರವರೆಗೆ ಕಾಲಾವಕಾಶ ಕೊಟ್ಟಳು ತಳಿ ವಿದ್ಯಾಲಯದ ಪ್ರಕಟಣೆ ತಿಳಿಸಳು. ಕೃಷಿ ವಲಯದಲ್ಲಿ ಉತ್ಪಾದನೆ ಜಾಸ್ತಿ ಮಾಡಿಕೆ ಮತ್ತು ರೈತರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಉತ್ಪಾದನಾ ಬಹುಮಾನ ಯೋಜನೆಯ ಕೃಷಿ ಇಲಾಖೆ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತು. ರೈತ ಮತ್ತು ರೈತ ಮಹಿಳೆಯರಿಂದ ಬೆಳೆ ಪೈಪೋಟಿಗೆ ಅರ್ಜಿನ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಕ್ಕಿಗೆ ಇದೇ ತಿಂಗಳ ತಾರೀಕು 31 ಆಖರಿ ದಿನ ತಳಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಕೇಳುಗುರಿ, ನಾಳೆ ಸಂಜೆ 4 ಗಂಟೆಗೆ ಅರೆಭಾಷೆ ಆಯ್ಸಿರಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಸ್ವಾತಂತ್ರ್ಯ ಸಂಭ್ರಮ ವಿಶೇಷ ಕಾರ್ಯಕ್ರಮವನ್ನು ಕೇಳಬಹುದು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22 55 71. ಕಂಗ್ರೆಸ್ ಕಣಿಕಾವ್ಯ, ಮನೆ ಅಂತೂ ಸೂಪರ್, ಅದಕ್ಕಿಂತ ಸೂಪರ್ ಆಗಿದೆ ನೀವು ಹಾಕಿರೋ ಟೈಲ್ಸ್. ಆ ಟೈಲ್ಸ್ ನ ಕ್ರೆಡಿಟ್ ಬಯಲು ಕೋಪೆಯಲ್ಲಿರುವ ಸಿಜಿ ಬಿಲ್ಡ್ವೇರ್ ಗೆ ಸಲ್ಬೇಕು. 300ಕ್ಕೂ ಅಧಿಕ ಡಿಸೈನ್ಸ್ ನ ಪ್ರಸಿದ್ಧ ಬ್ರ್ಯಾಂಡ್ ನ ಟೈಲ್ಸ್, ಸೆಲೆಕ್ಷನ್ ಅಂತೂ ಹೇಳೋಕೆ ಆಗಲ್ಲ, ರೇಟ್ ತುಂಬಾನೇ ಕಡಿಮೆ ಇದೆ. ಗ್ರನೈಟ್, ಸ್ಯಾನಿಟರಿ, ಬಾತ್ ಫಿಟಿಂಗ್ಸ್, ವಾವ್, ಎಲ್ಲವೂ ಸೂಪರ್ ಆಗಿದೆ. ಆ ಶೋರೂಮ್ ಯಾರಾದ್ರೂ ಒಮ್ಮೆ ನೋಡ್ಲೇಬೇಕು, ಹಾಗೆ ಇದೆ ಸಿಜಿ ಬಿಲ್ಡ್ವೇರ್, ಬಯಲು ಕೋಪೆ, ಕುಶಾಲನಗರ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಳೆದ ಆಗಸ್ಟ್ 4 ನಿಧನರಾದ ಮರಗೋಡು ಹೊಸಕೇರಿ ಗ್ರಾಮದ ಕೊಂಪುಳಿರ ಸೋಮಶೇಖರ ಅಣ್ಣಯ್ಯ ಅವರ ತಿಥಿ ಕರ್ಮಾಂತರ ನಾಳೆ 19 ಮಂಗಳವಾರ ಮಧ್ಯಾಹ್ನ 12 ಮರಗೋಡು ವ್ಯವಸಾಯ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದಿದೆ. ಕಾಗದ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬಂದು ಸಹಕರಿಸೋಕೂತ ಮೃತರ ಹೆಣ್ಣು ಭೋಜಮ್ಮ ಮಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು. ಅಲ್ವೇ ಪದ್ಮ, ನಿಮ್ಮನೇಲಿ ಎಲ್ಲಾ ಲೈಟ್ ಆನ್ ಆಗಿದೆ, ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ಓಡ್ತಾ ಇದೆ. ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ದೆ ಒಂದ್ ವಾರ ಆಯ್ತಲ್ಲ, ಅದೇಗೆ? ನಾವು ಲ್ಯೂಮಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಲ್ಯೂಮಿಫೆಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗುವ ಹೆಚ್ಚುವರಿ ವಿದ್ಯುತ್ ಅನ್ನ 25 ಸೆಸ್ಕಾಂಗೆ ಮಾರಿ ಆದಾಯನು ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದೇಗೆ? ಲ್ಯೂಮಿಫೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ, 9986415522. ಓಕೆ ಅಲ್ಲ? ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಸಮೀಪವಿರುವ ಶಾಲಿಮಾರ್ ಹೋಟೆಲ್ನಲ್ಲಿ ಇದೇ 18 ಶುಭಾರಂಭಗೊಳ್ಳಲಿದೆ 5-star ಚಿಕನ್. ಇಲ್ಲಿ ಫ್ರೈಡ್ ಚಿಕನ್, ಚಿಕನ್ ಬಕೆಟ್ಸ್, ಬರ್ಗರ್, ರೋಲ್ಸ್, ಸ್ನಾಕ್ಸ್ ಸೇರಿದಂತೆ ಹಲವಾರು ವೈವಿಧ್ಯ ತಿನಿಸುಗಳು ಲಭ್ಯ. 5-star ಚಿಕನ್ ಹೋಮ್ ಡೆಲಿವರಿಗಾಗಿ ಸಂಪರ್ಕಿಸಿ 9343471233 ಅಥವಾ 9686193727. ಮಡಿಕೇರಿಯ ರೇಸ್ ಕೋರ್ಸ್ ರಸ್ತೆ ಬಾಲಕರ ಬಾಲಮಂದಿರದ ಸಮೀಪದಲ್ಲಿ ಶುಭಾರಂಭಗೊಂಡಿದೆ ಹೋಟೆಲ್ ಸಮಂತ್ ಕೂರ್ಗ್ ಡಿಲಿಷಿಯಸ್ ಫುಡ್. ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟೋಪಚಾರ ದೊರೆಯುತ್ತದೆ. ಪೋರ್ಕ್ನ ಕರಿ, ಚಿಲ್ಲಿ, ಫ್ರೈ, ಚಾಪ್ಸ್, ಚುಡಲ್ಸ್ ಹಾಗೂ ಎಲ್ಲ ರೀತಿಯ ಚಿಕನ್ ಮಟನ್ ಐಟಮ್ಸ್ ರಿಯಾಯಿತಿ ಬೆಲೆಯಲ್ಲಿ. ಶುಭ ಸಮಾರಂಭಗಳಿಗೆ ಕೇಟರಿಂಗ್ ಕೂಡ ಮಾಡಿಕೊಡಲಾಗುವುದು. ಇಂದೇ ಭೇಟಿ ಕೊಡಿ ಹೋಟೆಲ್ ಸಮಂತ್ ಮಾಲೀಕರು ಪಡ್ಡಂಬೈ ಲುಂಡಾವಿ. ಕಾಲ್ 9964719158. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ ಆಗಸ್ಟ್ 7 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ರುಪೀಸ್ 3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಇದೇ ತಾರೀಕು 4 ದೈವಾದೀನರಾದ ಸಿಂಗತ್ತೂರು ಗ್ರಾಮದ ಮೂವನ ಗಂಗಮ್ಮ ಅಕ್ಕಯ್ಯ ಅವರ ತಿಥಿ ಕರ್ಮಾಂತರವನ್ನು ನಾಳೆ ಮಂಗಳವಾರ 12 ಸಿಂಗತ್ತೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ. ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡೋಳ ಕುಂಜೀರ ಗಿರೀಶ್ ಭೀಮಯ್ಯ. ರಾಜ್ಯತೆ ಪೆದಪೋನ ವಿರಾಜಪೇಟೆಯ ಐತಿಹಾಸಿಕ ಗೌರಿ ಗಣೇಶ ನಮ್ಮೆನ ಕಾನೂನು ಪಾಲನೆ ಮಾಡುವ ಮೂಲಕ ಏದೇ ಬಾಂಡದ ಘಟನೆಗೆ ಅವಕಾಶ ಆಗತನಕ್ಕೆ ಸಾಮರಸ್ಯತ್ರ ನಮ್ಮೆಯಾಯಿತು ಗೌಜಿಲ್ ಕೈಕೊಂಡು ಶಾಸಕ ಪಿಂಜ ಮುಖ್ಯಮಂತ್ರಿಯ ಕಾನೂನು ಅರಿಕಾರ ಎಎಸ್ ಪೊನ್ನನ ಅಣಚಿ. ವಿರಾಜಪೇಟೆ ಅಂಬೇಡ್ಕರ್ ಭವನದ ಆಯೋಜನೆ ಮಾಡಿ ತಿಂಜ ವಿರಾಜಪೇಟೆ ನಗರ ಐತಿಹಾಸಿಕ ಜನೋತ್ಸವ ಸಮಿತಿ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷಗಳುವಾನ ಶಾಸಕ ಪೊನ್ನನ ಕೊರವಕಾರಿಕೆ ವಹಿಸಿಕೊಂಡು ಅವು ತಕ್ಕ ಬರಂದತ್ತು. ಮುಖ್ಯವಾಯಿತು ಪರಿಸರ ಕಾಳಜಿರ ಗಣೇಶ ನಮ್ಮನ ಕೈಕೊಂಡು ಪ್ರಕೃತಿಕ ಪಿಂಜ ಪ್ರಾಣಿ ಪಕ್ಷಕ್ಕೆ ತೊಂದರೆ ಆಗಪ್ಪಂತ ಎದೇ ತರತರ ರಂಗ್ ಪಿಂಜ ರಂಗರ ಕಾಗದ ವಸ್ತುನ ಬಳಸತೆ ನಮ್ಮನ ಕೈಕೊಂಡು ಪಿಂಜ ಸಂಸ್ಕೃತಿ ಪಿಂಜ ಕಲೆಕ್ಕೆ ಪುರುಡು ಕೊಡಪ್ಪಂತ ಸಾಂಸ್ಕೃತಿಕ ಕಾರ್ಬಾರ್ನ ಆಯೋಜನೆ ಮಾಡೋಣ ಅವು ಸಲಹೆ ಕೊಡುತ್ತೆ. ಗಣೇಶ ತೇರುಪಂತ ಕುಂಡುಬುದ್ದ ರಸ್ತೆನ ಚಾಯ್ಕುಟ್ಟು ಕೂಡ್ನನೆಕೆ ಗಡಿಯಾರ ಕಂಬಕ್ಕೆ ವಿದ್ಯುತ್ ಅಲಂಕಾರ ಮಾಡೋಕೆ ಮುಖ್ಯ ಅಧಿಕಾರಿಗೆ ಸೂಚನೆ ಕೊಡುತ್ತೆ. ಸಬಲ ಕುಡಿಯಾಡಿ ತಿಂಜ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ರಘುರಾಮ್ ತಕ್ಕ ಬರಂದಿತ್ತು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ಪಾಲನೆ ಮಾಡೋ ಮಾರಿಪತ್ತು ನಂಗ ಪರಿಸರ ಕಾಪಾಡೋಂಡು ಡಿಜೆ ಸದ್ದು ಕಮ್ಮಿ ಮಾಡೋಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂಜ ತಯಾರು ಮಾಡಿದ ಗಣಪಂಡ ಮೂರ್ತಿನ ಬಳಕೆ ಮಾಡುತ್ತೆ. ಪರಿಸರಕ್ಕೆ ಪೂರಕವನ್ನ ಮಣ್ಣರ ಗಣಪನ ಬಳಸುವನಕ್ಕೆ ಮನವಿ ಮಾಡಿಸಿ. ಪೊಲೀಸ್ ಅಧಿಕಾರಿ ಅನೂಪ್ ಮಾದಪ್ಪ ತಕ್ಕ ಬರಂದಿತ್ತು. ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ವ್ಯವಸ್ಥೆ ಮಾಡುವ ಸಮಿತಿ ಕಾನೂನು ನಿಯಮ ಪಾಲನೆ ಮಾಡೋಣ ಎಂದು ಎಣಿಸಿ. ಐತಿಹಾಸಿಕ ಗಣೇಶ ಸಮಿತಿಯ ಕಾರ್ಯಾಧ್ಯಕ್ಷ ಸಬರೀಶ್ ಶೆಟ್ಟಿ ತಕ್ಕ ಬರಂದಿತ್ತು. ಗಣೇಶ ನಮ್ಮನ್ನ ಕಾಲಕಾಲ ನಡಪನಕ್ಕೆ ಪಳಿಯ ವೈಭವತೆ ನಡಪ ಎಲ್ಲರೂ ಸಹಕಾರ ಬೋಣ ಎಂದು ಅವು ಎಣಿಸಿ. ಟಿ ಪಿ ಕೃಷ್ಣ ತಕ್ಕ ಬರಂದಿತ್ತು. ವಿರಾಜ್ ಪಟೇಲ್ ಗಣೇಶ ನಮ್ಮೆ ಶತಮಾನದಿಂದ ಶಾಂತಿಯುತವಾಗಿ ನಡೆದು ಬಂದಿತ್ತು. ನಮ್ಮೆ ಕೈಪಕ್ಕ ಮುಕ್ತ ಅವಕಾಶ ಇರಡೆಂದು ಎಣಿಸಿ. ಸಭೆಯಲ್ಲಿ ತಹಸೀಲ್ದಾರ್ ಪ್ರವೀಣ್, ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ, ಪುರಸಭೆ ಸದಸ್ಯ ಹಿಂಗ ಬರೆ ಬರೆ ಇಲಾಖೆಯ ಅಧಿಕಾರಿ ಹಾಜರಿನ ಜೊತೆ. ಪಶ್ಚಿಮಘಟ್ಟ ಪ್ರದೇಶಕ್ಕೆ ಪ್ರವಾಸಿಗರ ಸಂಖ್ಯೆ ಏರಾಯನುಂಡು. ಈ ಜೀವ ವೈವಿಧ್ಯ ಘಟ್ಟತನ್ನು ಕಾಪಾಡುವ ನಿಟ್ಟಲ್ಲಿ ಪಿನ್ನ ಪ್ರವಾಸೋದ್ಯಮನ ನಲ್ಲ ರೀತಿಯಲ್ಲಿ ನೀಸೋಕೆ ಸರ್ಕಾರ ಪಶ್ಚಿಮಘಟ್ಟ ಪ್ರವಾಸಿಯಕ್ಕೆ ಈಗ ಪಚ್ಚೆ ಪಾಸ್ ಇಲ್ಲಂಗಿ ಇ ಪಾಸ್ ಅಳವಡಿಕೆ ಮಾಡೋಕೆ ಜ್ಞಾನ ಮಾಡಿನುಂಡು. ಉತ್ತರಾಖಂಡ ಪಿನ್ನ ಹಿಮಾಲಯ ತಾಣಕ್ಕೆ ಪಶ್ಚಿಮಘಟ್ಟದ ಏರ